ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಸೂಟಿಂಗ್ಸ್, ಶರ್ಟಿಂಗ್, ಲೆನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ. ಡರ್ಬಿ ಕ್ಲಾತ್ ಮಾರ್ಕೆಟ್, ನವಿಪೇಟ್ ಡರ್ಬಿ ಮಾರ್ಕೆಟ್, ತಿಲಕ್ ಚೌಕ್, ಸೋಲಾಪುರ್. ಡಾಕ್ಟ್ರೇ, ಏನಾಗಿದೆ ನನ್ ಗಂಡಂಗೆ? ಕ್ಷಯರೋಗ ಅಂತ ಕಫದ ಪರೀಕ್ಷೆ ವರದಿ ಬಂದಿದೆ. ಕ್ಷಯರೋಗನ? ಗಾಬರಿ ಆಗ್ಬೇಡಮ್ಮ, ನಾನ್ ಕೊಡೋ ಔಷಧಿನ ತಪ್ಪದೆ ದಿನಾ ಕೊಡು. ರಾತ್ರಿ ಆದ್ರೆ ಕುಡಿಯಕ್ ಹೋಯ್ತಾನೆ. ಕುಡಿತಾ ಇದ್ರೆ ಔಷಧಿ ಕೆಲಸ ಮಾಡೋದು ತಡ ಆಗುತ್ತೆ, ಲಿವರ್ಗೂ ತೊಂದ್ರೆ ಆಗ್ಬೋದು. ಏನ್ ಮಾಡ್ಲಿ ಡಾಕ್ಟ್ರೇ? ಅವನನ್ನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಗು, ಕುಡಿತಾ ಬಿಡಿಸ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಕೇಳುತ್ತಿರತಕ್ಕಂತ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ರೈತ ಬಾಂಧವರೇ, ಈಗ ಕೃಷಿಯಲ್ಲಿ ಜಾಸ್ತಿ ರೈತರು ನಷ್ಟನೇ ಅನುಭವಿಸ್ತಾ ಇದ್ದಾರೆ. ಯಾಕೆ ಕೃಷಿಯಲ್ಲಿ ನಷ್ಟ ಆಗ್ತಾ ಇದೆ? ಏನ್ ಕಾರಣ? ನಾವು ಮಾಡುವ ಕೃಷಿ ಪದ್ಧತಿಯಲ್ಲಿ, ಕೃಷಿ ಪದ್ಧತಿಯ ವ್ಯತ್ಯಾಸದಿಂದಾಗಿ ನಾವು ಇಂದು ನಷ್ಟ ಅನುಭವಿಸ್ತಾ ಇದ್ದೀವಿ. ಈ ನಷ್ಟನ್ನು ಹೋಗಲಾಡಿಸ್ಬೇಕಾದ್ರೆ ನೈಸರ್ಗಿಕ ಕೃಷಿ ಅಥವಾ ಶೂನ್ಯ ಬಂಡವಾಳದ ಕೃಷಿ ಅಥವಾ ಆಧ್ಯಾತ್ಮ ಕೃಷಿ ಅಂತ ಏನು ಹೇಳ್ತಿರ್ತಾರಲ್ಲ, ಈ ಕೃಷಿನೇ ಅದಕ್ಕೆ ಒಂದು ರಾಜಮಾರ್ಗ ಅಂತ ಹೇಳ್ಬೋದು. ಏನು ಈ ಕೃಷಿಯ ಒಳಗುಟ್ಟು ಹಾಗೂ ಇದು ಯಶಸ್ವಿ ಆಗ್ಬೇಕಾದ್ರೆ ಏನೇನು ಬೇಕು, ನಾವು ಏನೇನು ಮಾಡಿದ್ರೆ ಯಶಸ್ವಿ ರೈತರಾಗ್ಲಿಕ್ಕೆ ಸಾಧ್ಯ ಅದ, ಇದರಿಂದ ಜಾಗತಿಕ ತಾಪಮಾನಕ್ಕೆ ಏನು ಸಹಕಾರಿ ಅದ, ಕೃಷಿಯಲ್ಲಿ ನಾವು ರಾಸಾಯನಿಕ ಬಳಸೋದ್ರಿಂದ ಜಾಗತಿಕವಾಗಿ ನಾವು ಏನು ನಷ್ಟ ಅನುಭವಿಸ್ತೀವಿ, ಈ ಎಲ್ಲದರ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗೆ ಇಂದು ಇದ್ದಾರ ಇಂಡಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ಯಶಸ್ವಿ ಹಿರಿಯ ಕೃಷಿಕರಾದ ಶ್ರೀ ರಾಜಶೇಖರ್ ನಿಂಬರ್ಗಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ರಾಜಶೇಖರ್ ನಿಂಬರ್ಗಿ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೆ. ತಾವು ಇಂದು ಈ ನೈಸರ್ಗಿಕ ಕೃಷಿಯ ಮಹತ್ವ ಕುರಿತು ತಿಳಿಸ್ತಾ ಇದ್ದೀರಿ. ಮೊದಲಿಗೆ ತಾವು ಏನು ರೈತರಿಗೆ ಹೇಳಬೇಕು ಅಂದ್ರೆ ನೈಸರ್ಗಿಕ ಕೃಷಿ ಅಂದ್ರೆ ಏನು? ನೈಸರ್ಗಿಕ ಕೃಷಿ ಅಂತಂದ್ರೆ ಈ ಪಂಚಮಹಾಭೂತಗಳಿಂದ ಸೂರ್ಯ ಮತ್ತು ಭೂಮಿ, ಆಕಾಶ, ಗಾಳಿ, ಮಳೆಯಿಂದ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ನಾವು ಕೃಷಿ ಮಾಡೋದು, ಇದು ನೈಸರ್ಗಿಕ ಕೃಷಿಯ ಮಂತ್ರ. ಈ ನೈಸರ್ಗಿಕ ಕೃಷಿಗೆ ಆಧ್ಯಾತ್ಮಿಕ ಕೃಷಿ ಅಥವಾ ಶೂನ್ಯ ಬಂಡವಾಳದ ಕೃಷಿ ಅಂತಿರ್ತಾರೆ, ಮತ್ತು ಇನ್ನೂ ಕೆಲವು ಬೇರೆ ಹೆಸರುಗಳು ಅದಾವ. ಯಾಕೆ ಏನೇನು ಹೆಸರಿನ ಅರ್ಥ ಏನು? ಬೆಳಕಿನ ಕೃಷಿ ಅಂದ್ರೆ ಸೂರ್ಯ ಬಿಸಿಲಿನ ಮ್ಯಾಗೆ ಎಲ್ಲ ಅವಲಂಬನೆಯಾಗಿದ್ರಿ. ವನಸ್ಪತಿ ಬೆಳೆಯದೆ ಗಿಡ ಸಸ್ಯ ಎಲ್ಲ ಬೆಳೆಯದೆ ಬಿಸಿಲಿನಿಂದ ಬೆಳೀತದ. ಆದ್ರ ಇದಕ್ಕೊಂದು ಉದಾಹರಣೆ ಹೇಳ್ತೀರಿ ಸರ್ ನಿಮ್ಗೆ ಹೆಂಗಪ್ಪ ಅಂತಂದ್ರೆ, ನೈಸರ್ಗಿಕ ಕೃಷಿ ಒಳಗ 100 ಕಿಲೋ ಅಂದ್ರೆ 1 ಕ್ವಿಂಟಲ್ದಟ್ಟು ಬಲಿತ ಕಬ್ಬನ್ನ ನಾವು ತಗೊಂಡು ಈ ಬಿಸಿಲಿಗೆ ನಾವು ಒಣಗಿಸಿದಾಕರ ಅದು ಪೂರ್ಣ ಪ್ರಮಾಣದಾಗ ಒಣಗತೋಪ ಅಂದ್ರೆ ಬರೀ 22 ಕಿಲೋ ಮಾತ್ರ ಉಳಿತದ. 1 ಕ್ವಿಂಟಲ್ ಕಬ್ಬ 1 22 ಕಿಲೋ ಉಳಿತದ. ಇನ್ನು ಉಳಿದ 78% ಏನು ಇತ್ತು ಎಲ್ಲಿ ಹೋಯ್ತುಪ್ಪ ಅಂತಂದ್ರೆ ಎಲ್ಲಿಯಿಂದ ಬಂದಿತ್ತು, ಮಳೆಯಿಂದ ಏನ್ ಸಿಕ್ಕಿತ್ತು, ತೇವಾಂಶದಿಂದ ಸಿಕ್ಕಿತ್ತು, ಅದು ಮಳೆ ಇದ್ರಾಗ ಏನಾಯ್ತು. ಇನ್ನು 22% ಏನು ಉಳಿದದ ಅದಕ್ಕೆ ನಾವು ಉರಿ ಹಚ್ಚಿ ಸುಟ್ಟಾಕರ 1.5 ಕೆಜಿ ಮಾತ್ರ ಬೂದಿ ಉಳಿತದ್ರಿ. ಉಳಿಕಿದ್ದೆಲ್ಲ ಏನಾಗ್ಬಿಡ್ತದಪ್ಪ ಅಂತಂದ್ರೆ ಅದು ಎಲ್ಲೆಲ್ಲಿ ಬಂದಿತ್ತು, ಸೂರ್ಯನಿಂದ ಬಂದಿದ್ದು ಅದು ಹೊಗೆಯಾಗಿ ಹೋಗ್ತದ, ಸುಟ್ಟು ಹೋಗ್ತದ. ಗಾಳಿಯಿಂದ ಬಂದಿದ್ದು ಚಟಪಟ ಅನ್ನೋದು, ಈ ಉರಿಯ ಮುಂದಾಗ ಬೆಂಕಿ ಹಚ್ಚಿ ಉರಿಯ ಮುಂದಾಗ ಚಟಪಟ ಅನ್ನೋದು ಏನ್ ಸೆಪ್ಪಳು ಬರ್ತದಲ್ಲ, ಅದು ಈ ಆಕಾಶ ತತ್ವದಿಂದ ಗಾಳಿಯಿಂದ ಬಂದಂತದ್ದು ಗಾಳಿ ಒಳಗೆ ಕೂಡ್ತದ, ಮಳೆಯಿಂದ ಬಂದಿದ್ದು ಮಳೆ ಒಳಗೆ ಕೂಡ್ತು, ಸೂರ್ಯನಿಂದ ಬಂದಿದ್ದು ಸೂರ್ಯನಿಗೂ ಕೂಡ್ತು, ಗಾಳಿಯಿಂದ ಬಂದಿದ್ದು ಗಾಳಿಯಿಂದ ಕೂಡ್ತು. ಈ ಎಲ್ಲಾ ಹೋದ ಬಳಿಕ ಭೂಮಿಯಿಂದ ಏನ್ ತಗೊಂಡಿರ್ತದೆ, 1.5%, 1.5 kilo ಮಾತ್ರ ಭೂಮಿಯಿಂದ ಎಲ್ಲ ತಗೋತದ ಈ ವನಸ್ಪತಿ. ಆ 1.5% ಸಲಾಗೆ ನಾವಿಷ್ಟೆಲ್ಲ ಹೊಳೆ ಹೊಳೆ ಕೂಡ್ಸೋದು, ಕೆನಾಲ್ ಮಾಡೋದು, ಆ ಸಮುದ್ರದಿಂದ ಅದು ಮಳೆ ನೀರು ಆವಿಯಾಗಂಗ್ ಬರಂಗ್ ಮಾಡೋದು, ಆಮೇಲೆ ಮೋಡ ಕರಗಿ ಮಳೆ ಆಗಂಗ ಮಾಡೋದು, ಆಮೇಲೆ ಇವು ಎಲ್ಲ 108 ಎಲ್ಲ ಹೊಂಡದ ತೆಗೆಯೋದು, ಆಮೇಲೆ ಮಣ್ಣ ಹೇರ್ಸೋದು, ಭೂಮಿಗೆ ಮಣ್ಣು ಹೇರ್ಸೋದು, ಆಮೇಲೆ 7-8 kilometer ಗಟ್ಲೆ ಪೈಪ್ ಲೈನ್ ಮಾಡೋದು, ಇವೆಲ್ಲ ಏನ್ ಮಾಡ್ಲಿಕ್ಕೆವಪ್ಪ ಅಂದ್ರೆ ಬರೀ 1.5% ಮಾತ್ರ ಇಷ್ಟೆಲ್ಲ ಮಾಡ್ಲಿಕ್ಕೆವ ನಾವು. ಈ ಇಡೀ 98% ಎಲ್ಲ ಅದು ನೈಸರ್ಗದಿಂದ ಈ ಸಸ್ಯಕ್ಕೆ ಎಲ್ಲ ದೊರೀತದ, ಅದು ನೈಸರ್ಗಿಕ ಕೃಷಿ ಹೇಳೋದ್ರಿ. ಮತ್ತೆ ಏನ್ ಶೂನ್ಯ ಬಂಡವಾಳದ ಕೃಷಿ ಅಂತಾರೆ, ಆಮೇಲೆ ಆಧ್ಯಾತ್ಮಿಕ ಕೃಷಿ ಅಂತಾರೆ, ಈ ಶಬ್ದಗಳ ಅರ್ಥ ಏನು? ಆಧ್ಯಾತ್ಮಿಕ ಕೃಷಿ ಅಂದ್ರೆ ಇದು ಈ ಸೂಕ್ಷ್ಮಾಣುಜೀವಿಗಳಿಂದ ನಡೀತದ, ಈ ಸೂಕ್ಷ್ಮಾಣುಜೀವಿಗಳು ಭೂಮಿಯಲ್ಲಿ ನಾಶ ಮಾಡ್ತೇವಲ್ಲ ಅದು ಆಧ್ಯಾತ್ಮಿಕವಾಗಿ ವಿರೋಧ ಆಗೋದು. ಆಮೇಲೆ ಗೋ ಆಧಾರಿತ ಕೃಷಿ ಅಂದ್ರೆ ಆಕಳುಗಳನ್ನ ಎತ್ತುಗಳನ್ನ ಸಾಕಿ ಕೃಷಿ ಮಾಡೋದ್ರಿಂದ ಇದು ಯಾವಾಗ ನಾವು ಪಾಪ, ಈಗ ಸದ್ ನಾವು ಬೆಳೆದಂತ ವಸ್ತು ಅಥವಾ ನಾವು ಬೆಳೆದಂತ ದವಸ ಧಾನ್ಯ ಕಾಯಿಪಲ್ಯ ಹಣ್ಣು ಹಂಪಲ ಸಿಟಿಯಲ್ಲಿ ಇರೋಂತ ಲಕ್ಷಾಂತರ ಕೋಟ್ಯಾಂತರ ಜನರು ತಮಗೆ ತಾವು ಕಲ್ಪನೆ ಇಲ್ಲದನ್ನೇ ಇದನ್ನ ಸ್ವೀಕಾರ ಮಾಡ್ತಾರೆ, ಉಳ್ತಾರ. ನಾವು ರಾಸಾಯನಿಕ ಬೆಳೆದು ರಾಸಾಯನಿಕ ಹಾಕಿ ಹಾಕಬಾರ್ದೆಲ್ಲ ಹಾಕಿ ಬಹಳಷ್ಟು ಪರಿಣಾಮ, ಜಾಗತಿಕ ತಾಪಮಾನ ಹೆಚ್ಚಾಗದು, ಮನುಷ್ಯರ ಮೇಲೆ ಪರಿಣಾಮ ಆಗೋದು, ಆಮೇಲೆ ಪೃಥ್ವಿಗೆ ವಿರೋಧವಾದಂತದ್ದು ಎಲ್ಲಾ ರಾಸಾಯನಿಕಗಳನ್ನು ಬಳಸಿ ನಾವು ಬೆಳಿ ಮಾಡಿ ಅವ್ರಿಗೆ ಕೊಟ್ಟೆವಂದ್ರ ಅದು ಪಾಪದ ಕೃಷಿ ಆಗ್ತದ. ಅವ್ರಿಗೆ ಗೊತ್ತಿರಂಗಿಲ್ಲ, ಅವ್ರಿಗೆ ಗೊತ್ತಿಲ್ಲಾರ್ದೆ ತಿತ್ತಿರ್ತಾರ. ಆದ್ರೆ ನಾವು ಬೆಳೆದವ್ರ ಅನ್ನದಾತ ಅನಿಸ್ಕೊಂಡವ್ರು, ದೇಶದ ಬೆನ್ನೆಲು ಬರ್ತೀವಿ ಅನ್ನಿಸ್ಕೊಂಡವ್ರೆ, ನಾವು ಪಾಪ ಮಾಡೋದವ್ರೆ ಪಾಪ ಮಾಡ್ಲಿಕ್ಕೆ ಅಂದ ಬಳಕ ಇದ್ರೊಳಗೆ ಆಧ್ಯಾತ್ಮಕ್ಕೂ ಕೂಡ್ತಪ್ಪ ಅಂದ್ರೆ ಮನುಷ್ಯಾಗ ದೇವ್ರ ಬಗ್ಗೆ ಹೆಂಗ ಒಂದು ಭಕ್ತಿ ಇರ್ತದ, ಈ ಕೃಷಿ ಬಗ್ಗೆನೂ ಒಂದು ಭಕ್ತಿ ಇತ್ತಪ್ಪ ಅಂದ್ರೆ ಮನುಷ್ಯ ತಪ್ಪು ಮಾಡಂಗಿಲ್ಲ ಅಂತೇಳಿ ಇದಕ್ಕೆ ಆಧ್ಯಾತ್ಮಕ ಕೃಷಿ ಅಂದರೆ. ಮತ್ತು ಪೂರ್ವದಲ್ಲಿ ಕೃಷಿ ಮುನಿಗಳು ಮಾಡುವಂತ ಕೃಷಿ ಇದು, ಆದ್ದರಿಂದ ಆಧ್ಯಾತ್ಮಿಕ ಕೃಷಿ ಅಂತ ಇದಕ್ಕಂದಾರ. ಮತ್ತು ಇನ್ನೊಂದು ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಅಂದ್ರೆ, ಈಗ 8-10 kilometer ಗಟ್ಟಲೆ ಒಳಗಿಂದ ಪೈಪ್ ಲೈನ್ ಮಾಡ್ಕೊಂಡ್ ಬರ್ತಾರೆ ಒಬ್ರು, ಅದಕ್ಕೆ ಖರ್ಚು ಆಗ್ತದ, ಬಹಳಷ್ಟು ಅಲ್ಲಿಗೂ ಇಲ್ಲಿಗೂ ಮಣ್ಣು ಹಾಕ್ತಾರ, ಅದಕ್ಕೆ ಖರ್ಚು ಆಗ್ತದ. ಸಿಟಿಯಿಂದ ಊರಿಂದ ತಿಪ್ಪಿ ಗೊಬ್ಬರ ಟ್ರಾಕ್ಟರ್ ಟ್ರಕ್ಲೆ ಹೊಡಿತಾರ, ಅದಕ್ಕೆ ಬಹಳಷ್ಟು ಖರ್ಚು ಆಗ್ತದ. ಬಹಳಷ್ಟು ಆಳುಗಳನ್ನು ತಂದ ಕಿಸಿಂದ ಕೃಷಿ ಮಾಡ್ತಾರ, ಅದಕ್ಕೆ ಖರ್ಚು ಆಗ್ತದ. ಟ್ರಾಕ್ಟರ್ JCBಯಿಂದ ಕೃಷಿ ಮಾಡ್ತಾರಲ್ಲ, ಅದಕ್ಕೆ ಬಹಳಷ್ಟು ವೆಚ್ಚ ತಗಲ್ತದ. ಈ ರಾಸಾಯನಿಕಗಳಿಗಾಗಿ ಬಹಳಷ್ಟು ಔಷಧಕ್ಕೆ DAP ಯೂರಿಯಾ ಲಘು ಪೋಷಕಾಂಶಗಳಿಗೆ ಎಲ್ಲ ಹೊರಗಿಂದ ತಂದು ಕೃಷಿ ಮಾಡೋದ್ರಿಂದ ಇದು ಪ್ರತಿಯೊಂದಕ್ಕೂ ನಾವೆಲ್ಲ ಗಿರೇಕಿ ಆಗೋದ್ರಿಂದ ನಮಗೆ ಬಂದಂತ ಬೆಳೆನೇ ಅಚಾನಕ್ ಆಗಿ ಬರ್ತದ. ನಿಸರ್ಗದಿಂದ ನಿಸರ್ಗ ವಿಕೋಪ ಆಗಿ ಒಮ್ಮ ಬರಗಾಲ ಬರ್ತಾವ, ಒಮ್ಮ ಮಳೆ ಅತಿವೃಷ್ಟಿ ಆಗ್ತದ, ಒಮ್ಮ ಅನಾವೃಷ್ಟಿ ಆಗ್ತದ. ಹಿಂಗೆಲ್ಲ ಆದಕರ ಏನೋ ಒಂದ್ಸಲ ಬೆಳೆದಕರ ರೇಟ್ ಸಿಗಂಗಿಲ್ಲ. ಹಿಂಗೆ ಕೆಲವು ಹಲವು 12 ಸಂಕಟಗಳು ಇರೋದ್ರಿಂದ ನಮ್ಗೆ ಸಿಗುವುದೇ ಸ್ವಲ್ಪ ಪ್ರಮಾಣದೊಳಗೆ ಇರೋದ್ರಿಂದ ಬಹಳಷ್ಟು ನಾವು ಕನ್ಸ್ಯೂಮರ್ಸ್ ಆದೇವು, ಗಿರೇಕಿಯಾಗಿ ಎಲ್ಲಾನು ಕೊಂಡು ತಂದು ಮಾಡಿದೆವು, ಎಲ್ಲಾನು ರೊಕ್ಕ ಕೊಟ್ಟು ಮಾಡಿದೆವಪ್ಪ ಅಂತಂದ್ರೆ ಇದು ಉಳಿತಾಯ ಆಗಲಾರ್ದೇನೆ ನಮಗೆ ಸಂಕೋಲೆ ಆಗ್ತದ, ಹೊರತು ಕೃಷಿ ಸಬಲ ಆಗೋದಿಲ್ಲ. ಅದಕ್ಕೆ ಇದನ್ನ ನಾವು ಶೂನ್ಯ ಬಂಡವಾಳದೊಳಗೆ ಬರೇ ಒಂದು ದೇಶೀಯ ಆಕಳಿಂದ 30 acres ಕೃಷಿಯನ್ನು ಬಹಳ ಆರಾಮವಾಗಿ ಮಾಡೋದ್ರಿಂದ ಇದು ಶೂನ್ಯ ಬಂಡವಾಳ ಕೃಷಿ ಅಂತ ಹಾಕಿಸಿಂದ ಇದಕ್ಕೆ ಹೆಸರು ಬಂದದ್ರಿ. ಒಳ್ಳೆ ಒಂದು ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ರಾಜಶೇಖರ್ ನಿಂಬರಿಗೆಯವರೇ. ತಾವು ಏನ್ ತಿಳಿಸಿಕೊಡ್ಬೇಕು ಅಂದ್ರೆ, ನೈಸರ್ಗಿಕ ಕೃಷಿ ಮಾಡಬೇಕಾದ್ರೆ ಮೊದಲಿಗೆ ಮೂಲ ಸ್ತಂಭವಾಗಿ ಏನು ಬೇಕು, ಏನಿದ್ರೆ ನಾವು ನೈಸರ್ಗಿಕ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ? ಇದು ಬಹಳ ಸರಿಯಾದ ಪ್ರಶ್ನೆ ಸರ್. ನಾವು ನೈಸರ್ಗಿಕ ಕೃಷಿಯನ್ನು ಮಾಡಬೇಕಾದ್ರೆ ಮೊದಲು ನಾವು ಪಾಳೇಕರ್ ಅವರ ಕೃಷಿಯನ್ನು ಸೆಮಿನಾರ್ಕ್ಕೆ ಹೋಗ್ಬೇಕು, ತರಬೇತಿಯನ್ನು ಪಡಿಬೇಕು ಒಂದೇದ್ದು. ಎರಡನೇದ್ದು ನಾವು ಅಚಲವಾಗಿ ದೃಢ ನಿರ್ಧಾರ ಮಾಡಬೇಕು. ನಾವು ಇನ್ನೆಂದಿಗೂ ಭೂಮಿ ತಾಯಿಗೆ ವಿಷವನ್ನು ಉಣಿಸೋದಿಲ್ಲ, ನಾವು ವಿಷ ಉಣಬಾರದು, ಮಂದಿಗೂ ವಿಷ ಉಣಿಸಬಾರ್ದು ಅಂತ ದೇಹ ಆಧ್ಯಾತ್ಮಿಕ ಮನೋಬುದ್ಧಿ ನಮ್ಮಲ್ಲಿಗೆ ಬರಬೇಕು. ಮತ್ತು ಒಂದು ಪುಸ್ತಕ ಈ ಪಾಳೇಕರ್ ಅವರು ಬರೆದಂತ ಈ ನೈಸರ್ಗಿಕ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಪುಸ್ತಕ ಅನ್ನುವಂಥದ್ದು ಏನದ ನಮ್ಮ ಬಿಲ್ಲಕ್ಕೆ ಇರಬೇಕು, ಒಂದು ದೇಶಿ ಹಸು ಇರಬೇಕು. ಮಾಡ್ಬೇಕನ್ನೋ ಛಲ ಇತ್ತಪ್ಪ ಅಂತಂದ್ರೆ ಉಳ್ಕಿದ್ದೇನು ಬೇಕಾಗೋದಿಲ್ಲರಿ, ಇದು ಎಲ್ಲ ತಾನೇ ಸುಗಮವಾಗಿ ನಡೀತದ್ರಿ. ಅಂದ್ರೆ ದೇಶಿ ಆಕಳ ಬಹಳ ಮುಖ್ಯ ಅದರಿ. ಹೌದ್ರಿ ಹೌದ್ರಿ ಹೌದ್ರಿ. ದೇಶಿ ಆಕಳದೊಳಗ ಮುಖ್ಯ ಅಂತ ಹೇಳಿ ಈಗ ನಾವೇ ಹೇಳಂಗಿಲ್ಲ, ಎಂದ ಜಗತ್ತು ಹುಟ್ಟ್ಯದ, ಎಂದ ಋಷಿ ಮುನಿಗಳ ಕಾಲದಂದ್ರು 36 crore ದೇವತೆಗಳು ಆಕಳ ಹೊಟ್ಟೆಗದ ಅತ್ ಹೇಳ್ಕೊತ ಬಂದಾರ, ಪೂಜಿಸ್ತಾರ, ಪೂಜೆ ಮಾಡ್ಯಾರ ಎಷ್ಟೋ ಮಂದಿ. ಆಮೇಲೆ 108 ಎಲಿಮೆಂಟ್ಸ್ ಬಗ್ಗೆ ಈಗ ವಿಜ್ಞಾನನು ಎಲ್ಲ ಕಂಡಿಡ್ದಾರ. 108 ಪ್ರಜಾತಿಯ ಸೂಕ್ಷ್ಮಾಣುಜೀವಿಗಳು ದೇಶಿ ಆಕಳ ಕಾಳಿನಲ್ಲಿ ಮಾತ್ರ ಉತ್ಪತ್ತಿ ಆಗ್ತಾವ. ಆ ಕಾಳಿನಲ್ಲಿ ಉತ್ಪತ್ತಿಯಾದ ಸೂಕ್ಷ್ಮಾಣುಜೀವಿಗಳಿಂದಲೇ ಕೃಷಿ ನಡೀತದ. ಅದರ ಸಂಬಂಧ ಆಕಳದ ಬಗ್ಗೆ ಎಷ್ಟು ಹೇಳಿದ್ರು ಅದು ಮುಗಿಲಾರದ ಕತೆ ಆದ್ರೆ ಅದಷ್ಟು ಮಹತ್ವದ ಒಂದು ಪ್ರಾಣಿ ಅದು ನಮಗೆ ಒಂದೇ ಎರಡನೇ ತಾಯಿ ಅಂದ್ರೂ ಭೂಮಿ ತಾಯಿ ನಮ್ಮ ಹಡದ ತಾಯಿ ಆ ಗೋಮಾತೆ ಇವೆಲ್ಲ ತಾಯಿಯೊಳಗೆ ಬರ್ತಾವ ಅನ್ನೋದ್ರಿಂದ ಇದು ಬಹಳ ಶ್ರೇಷ್ಠತೆಯನ್ನು ಹೊಂದಂತ ಪ್ರಾಣಿ ಇರೋದ್ರಿಂದ ಈ ಗೋವಿನ ಬಗ್ಗೆ ನಮಗೆ ಬಹಳ ಪೂಜ್ಯ ಭಾವನೆ ಆದ್ರಿ. ಈಗ ದೇಶೀಯ ಆಕಳಕ್ಕೂ ಮತ್ತು ವಿದೇಶಿ ಆಕಳಕ್ಕೂ ಏನು ವ್ಯತ್ಯಾಸ ಅಂತೀರಿ? ದೇಶೀಯ ಆಕಳದ ಒಂದು ಗ್ರಾಮ ಸಗಣಿಯೊಳಗ 300-500 crore ಬ್ಯಾಸಲಸ್ ಬ್ಯಾಕ್ಟೀರಿಯಾಗಳು ಅದಾವ್ರಿ. ಅಂದ್ರೆ ಈ ಬ್ಯಾಸಲಸ್ ಇಂಡಿಕಸ್ ಇರ್ಬೋದು, ಬ್ಯಾಸಲಸ್ ಬ್ಯಾಕ್ಟೀರಿಯಾ ಇರ್ಬೋದು, ಮೈಕೋರೈಸ ಇರ್ಬೋದು, ಸೋಡಾಮನಸ್ ಇರ್ಬೋದು, ಟ್ರೈಕೋಡರ್ಮ ಇರ್ಬೋದು, ಇದು ಅಲ್ಲದೆ 108 ಪ್ರಜಾತಿಯ ಮತ್ತು ಇದರೊಳಗೆ ಉಪಜಾತಿಗಳು 108 ಹಂಗೆ ಹಾಕೋತ ಹೋಗ್ತಾವ. ಅವ್ರ ಬಗ್ಗೆ ಹೇಳಕ್ಕ ಇಲ್ಲಿ ಟೈಮ್ ಅದು ಅಭಾವ ಇರೋದ್ರಿಂದ ಎಲ್ಲಾನು ಹೇಳಕ್ ಆಗೋದಿಲ್ಲ. ಆಮೇಲೆ ಈ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅದೇ ಒಂದು ಜೆರ್ಸಿ ಆಕಳದೊಳಗೆ ಬರೀ 70 lakh ಬರೇ, ಕೋಟಿ ಅಲ್ಲ. ಇವು 300-500 crore ಬ್ಯಾಸಲಸ್ ಬ್ಯಾಕ್ಟೀರಿಯಾ ದೇಶೀಯ ಆಕಳ ಸಗಣಿಯೊಳಗಿದ್ರೆ ಇದರೊಳಗೆ ಬರೀ 70 lakh ಅದಾವ. ಆಮೇಲೆ ಇದರೊಳಗೆ ಇಣಿಯೊಳಗೆ ಏನ ಒಂದು ಸೂರ್ಯನಿಂದ ಎನರ್ಜಿ ಇದು ಆಗ್ತದ ಅಂತದ್ದು ಇಣಿ ಇಲ್ಲ ಇದಕ್ಕೆ, ಗಂಗೆ ತಗಲಿಲ್ಲ. ಆಮೇಲೆ ಚರ್ಮದೊಳಗೆ ಇದಕ್ಕ ಅದಕ್ಕೆ ಬಹಳ ಫರಕ್ ಅದ. ಇದು ಒಂದು ಮೈ ಮೇಲೆ ಒಂದು ನೊಣ ಕುಂಡ್ರಲಾರ್ದಂಗ ಹುಷಾರಿರ್ತದ, ಅದ್ರ ಮೈ ತುಂಬ ನೊಣ ಕೂತ್ರು ಆ ಆಕಳಿಗೆ ಕಲ್ಪನೆ ಇರುವುದಿಲ್ಲ. ಈ ಆಕಳ ಹುಟ್ಟದಕ್ಕರ ಕರ ಇಲ್ಲಾರ್ದೇನೆ ಆಕಳ ಜೆರ್ಸಿ ಆಕಳ ಹಿಂಡತದ ಹೊರತು ದೇಶಿ ಆಕಳ ಕರ ಇಲ್ಲಾರ್ದೆ ಹಿಂಡಂಗೂ ಇಲ್ಲ, ಯಾರಿಗೆ ಸನೇನು ಬರ್ಬಿಡುದಿಲ್ಲ. ಹಿಂಗ ಒಂದು ಸೃಷ್ಟಿಯೊಳಗ ಏನು ಇರಬೇಕು ಏನು ಇರಬಾರ್ದು ಅನ್ನೋದ್ರ ಬಗ್ಗೆ ಅದನ್ನೆಲ್ಲ ಹುಡುಕಾಡ್ಕೊತ ಹೋದ್ರೆ ಎಲ್ಲ ಆಕಳದೊಳಗೆ ಸಿಗ್ತಾವ್ರಿ. ಅಷ್ಟೊಂದು ತತ್ವ ಇರೋದ್ರಿಂದ ದೇಶೀಯ ಆಕಳಿಗೆ ಮತ್ತು ಜೆರ್ಸಿ ಆಕಳಿಗೆ ಬಹಳ ಫರಕ್ ಅದ. ಆ ದೇಶೀಯ ಆಕಳ ಸಗಣಿ ಎಲ್ಲಿದೆ ನಾವು ಹಿಂಗ್ ದಾರೆ ಹೋಗೋ ಮುಂದಾಗ ಇಕ್ಕಿದ್ದು ನೋಡಿದ್ದು ನಾವು ಸರಿಸಿ ನೋಡಿದೇವ ಅಂದ್ರೆ ಅಲ್ಲಿ ಏನಾಗ್ಯದ ತೂತುಗಳು ಬಿದ್ದಿರ್ತಾವ್ರಿ. ಆ ತೂತುಗಳು ಬೀಳೋದ್ರಿಂದ ಅದ್ರೊಳಗೆ ಎಷ್ಟು ತರದ ಶಕ್ತಿ ಅದ ಅನ್ನೋದು ಗೊತ್ತಾಗ್ತದೆ. ಅದೇ ಜೆರ್ಸಿ ಆಕಳದ ಸಗಣಿ ಸೇರಿಸಿ ನೋಡ್ಬೇಕ್ರೆ ಇದರಲ್ಲಿ ಭೂಮಿಯಲ್ಲಿ ತೂತು ಬಿದ್ದಂತ ಈ ತೂತುಗಳು ಆ ಜೆರ್ಸಿ ಆಕಳ ಸಗಣಿ ತಳಗ ಸಿಗುದಿಲ್ಲರಿ. ಅದಕ್ಕೆ ಆ ಸಗಣಿಗೆ ಈ ಸಗಣಿಗೆ ಆ ಹಾಲಿಗೆ ಈ ಹಾಲಿಗೆ ಈ ಗೋಮೂತ್ರಕ ಆ ಗೋಮೂತ್ರಕ ಬಹಳ ವ್ಯತ್ಯಾಸ ಇರೋದ್ರಿಂದ ಆ ಆಕಳಿಗೆ ಈ ಆಕಳಿಗೂ ಬಹಳ ವ್ಯತ್ಯಾಸ ಅದ್ರಿ. ಈಗ ರೈತ ಬಾಂಧವರು ನೈಸರ್ಗಿಕ ಕೃಷಿ ಪ್ರಾರಂಭ ಮಾಡಿದ ಮೇಲೆ ಅದರದ ಒಂದು ಪರಿಣಾಮ ಎಷ್ಟು ದಿವಸದೊಳಗೆ ನಮ್ಗೆ ಕಾಣ್ತದ, ಮತ್ತು ರಾಸಾಯನಿಕ ಕೃಷಿಯಷ್ಟು ನಾವು ಇದರಲ್ಲಿ ಉತ್ಪನ್ನ ತೆಗಿಬಹುದಾ? ಹೇಗ ರಾಸಾಯನಿಕ ಕೃಷಿಯಲ್ಲಿ ಪರಿಮಿತಿಯೊಳಗ ಅಂದ್ರ ಒಂದು ಬೌಂಡ್ರಿ ಇರ್ತದ, ಇಷ್ಟು ಬೆಳಿಬೇಕು, ಇಷ್ಟು ಟನ್ ಎಷ್ಟು ಕ್ವಿಂಟಲ್ ಅಂತೇಳಿ. ಆದ್ರೆ ಈ ನೈಸರ್ಗಿಕ ಕೃಷಿಯಲ್ಲಿ ಅಪರಿಮಿತವಾಗಿ ಬೆಳೀತದ್ರಿ. ಕಾಡಿನೊಳಗೆ ಹೆಂಗ್ ಬೆಳೀತದ ಹಂಗ್ ಬೆಳೀತದ. ಆದ್ರ ನೀವು ಒಂದೇ ಪ್ರಶ್ನೆ ಏನ್ ಕೇಳಿರಿ ಅಂದ್ರ ಈ ರಾಸಾಯನಿಕ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಮಾಡ್ಬೇಕ್ರ ಉತ್ಪನ್ನಗಳ ಹೆಚ್ಚು ಕಡಿಮೆ ಯಾವಾಗ ಹೆಂಗ ಹೊಂದಾಣಿಕೆ ಆಗ್ಯಾವತ್ ಕೇಳಿರಲ್ಲ. ಅದಕ್ಕೆ ನಾವು ನೋಡಿಸ್ರ ಹಣೆ ಕಲ್ತು ಬಾರಣೆ ಮಾಡಿ ಒಕ್ಕಲ್ತಾನ. ನಾವು ಬಾರಣೆ ಕಲಿತು ನಾಕಡೆ ಮಾಡಿದೇವಪ್ಪ ಅಂತಂದ್ರೆ 1 ವರ್ಷ 2 ವರ್ಷ 3 ವರ್ಷ ಹೋಗ್ತದ್ರಿ. ನಾವು ಒಂದು ತಿಂಗಳಿಗೆ 200 liter ಜೀವಾಮೃತ ಒಂದು ತಿಂಗಳಿಗೆ ಒಂದು ಬಿಡುವತ್ತು ಪಾಲಕರ ಸರ್ ಹೇಳ್ರಿ. ನಾವು ಹೆಂಗ್ ಎದಕ್ಕೆ ಹೇಳ್ಯಾರಪ್ಪ ಅಂತಂದ್ರೆ ಒಳ್ಳೆ ಭೂಮಿ ಇತ್ತಪ್ಪ ಅಂತಂದ್ರೆ ದಕ್ಷ ಭೂಮಿ ಇತ್ತಪ್ಪ ಅಂತಂದ್ರೆ ಅವ್ರು ಹೇಳ್ಯಾರ. ನಾವು ಬಹಳಷ್ಟು ರಾಸಾಯನಿಕಗಳನ್ನ ಹಾಕಿ ಅವನ್ನೆಲ್ಲ ಜೀವನಗಳನ್ನ ನಾಶ ಮಾಡಿದೇವ ಅನ್ನೋ ಸಂಬಂಧ ನಾವು ತಿಂಗಳಿಗೆ 2 ಸಲ 200 liter ಬಿಡಲಿ 400 liter ಬಿಟ್ರೆ ವರ್ಷ 1.5 ವರ್ಷನಾಗೆ ಉತ್ಪನ್ನ ಸರಿಯಾಗಿ ತಗೋಬಹುದ್ರಿ ಇದ್ರಾಗ್ರಿ. ಈ ನೈಸರ್ಗಿಕ ಕೃಷಿ ಒಳಗ್ರಿ ತಾವು ದೇಶೀಯ ಆಕಳದ ಮಹತ್ವ ಬಹಳ ಹೇಳಿದ್ರಿ. ಆಮೇಲೆ ಇದೀಗ ಜೀವಾಮೃತ ಹೇಳಿದ್ರಿ. ಈ ಜೀವಾಮೃತ ಏನು, ಇದ್ರ ಮಹತ್ವ ಏನು? ಜೀವಾಮೃತಪ್ಪ ಅಂದ್ರೆ ಇದು ಎಲ್ಲಾ ರೈತರು ನಾವಾದ್ರೂ ನಾವು 29 ವರ್ಷ ಏನ್ ಮಾಡಿದೇವೆ ಅಂದ್ರೆ ಇವು ಗೊಬ್ಬರ ಬೆಳಿಗ್ಗೆ ಆಹಾರ ಅಂತ ತಿಳ್ಕೊಂಡಿದ್ದೇವ್ರಿ. ಯಾವುದೇ ಗೊಬ್ಬರ ಬೆಳಿಗ್ಗೆ ಆಹಾರ ಅಲ್ರಿ, ಇದು ಕೇವಲ ಹೆಪ್ಪ. ಇವೇನು ದೇಶೀಯ ಆಕಳ ಕಳಿನೊಳಗೆ ಉತ್ಪಾದನೆ ಆದಂತ ಜೀವಾಣುಗಳು ಈ ಮನೆಯೊಳಗೆ ಹೆಣ್ಮಕ್ಳು ಹೆಂಗ್ ಅಡಿಗೆ ಮಾಡಿ ಎಲ್ಲರಿಗೂ ಊಟಕ್ಕೆ ನೀಡ್ತಾರ, ಅನುಪಲಬ್ಧ ಸ್ಥಿತಿಯಲ್ಲಿದ್ದ ಎಲ್ಲಾ ಕಾಳ ಕಡಿಯನ್ನ ಅಡಿಗೆ ಮಾಡ್ಬೇಕ್ರೆ ಹೆಂಗ ಊಟಕ್ಕೆ ಬರ್ತದ? ಭೂಮಿ ಅನ್ನಪೂರ್ಣೆ, ಸದಾ ಅನ್ನಪೂರ್ಣೆ, ಎಲ್ಲಾ ಪೋಷಕಾಂಶಗಳ ಆಗರ ಭೂಮಿಯೊಳಗದ. ಅದು ಅನುಪಲಬ್ಧ ಸ್ಥಿತಿಯಲ್ಲಿ ಮನೆಯೊಳಗೆ ಹಿಟ್ಟ ಬ್ಯಾಳಿ ಇವೆಲ್ಲ ಹೆಂಗ್ ಇರ್ತಾವಲ್ಲ ಹಂಗ ಇರ್ತದ. ಅದನ್ನ ಹೆಣ್ಮಕ್ಳು ಹೆಂಗ್ ಅಡಿಗೆ ಮಾಡ್ತಾರಲ್ಲ ಹಂಗ್ ಮಾಡ್ಬೇಕಾದ್ರೆ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಅನುಪಲಬ್ಧ ಪೋಷಕಾಂಶಗಳನ್ನು ಉಪಲಬ್ಧ ಮಾಡಿಕೊಡ್ತಾವ, ಅವಾಗ ಭೂಮಿ ಬೆಳೀತದ. ಅದ್ರ ಸಂಬಂಧ ನಾವು ಈ ಕೃಷಿಯನ್ನ ಬಹಳ ಒಳ್ಳೆಯ ಕೃಷಿ ಅತ್ಯಾಕ್ಷಿಂದ ಹೇಳಕ್ ಇಚ್ಛ ಪಡ್ತೇವ್ರಿ. ಈ ಜೀವಾಮೃತದೊಳಗೆ ಎಷ್ಟು ಪ್ರಕಾರ ಅದಾವ್ರಿ? ಜೀವಾಮೃತದೊಳಗೆ ಒಂದೇ ಜೀವಾಮೃತ ರೀ, ಜೀವಾಮೃತ ಒಂದೇ, ಘನ ಜೀವಾಮೃತ ಮತ್ತು ದ್ರವ ಜೀವಾಮೃತ. ಈ ಬೇಸಾಯ ಕ್ರಮದೊಳಗೆ ನೀರಿಲ್ಲಾರ್ದವರು ದ್ರವ ಜೀವಾಮೃತ ಮಾಡ್ಲಿಕ್ಕೆ ಆಗಲಾರ್ದವರು ಘನ ಜೀವಾಮೃತ ಮಾಡಿ ಇಟ್ಕೋಬಹುದು, ಆ ನಂತರ ಉಪಯೋಗ ಮಾಡಬಹುದು. ದ್ರವ ಜೀವಾಮೃತ ತೋಟಗಾರ ಎಲ್ಲರಿಗೆ ನೀರಿದ್ದವರು ದ್ರವ ಜೀವಾಮೃತ ಮಾಡಿ ಉಪಯೋಗ ಮಾಡಬಹುದು. ಅದನ್ನು ಮಾಡಬಹುದು. ಅದ್ರ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಹೆಪ್ಪು ಹೆಂಗೆ ಉಪಯೋಗ ಮಾಡ್ತೇವೆ, ಜೀವಾಣುಗಳನ್ನು ಬಿಡಬೇಕಾಗ್ಯದ, ಯಾವ ರೂಪದೊಳಗರೆ ಜೀವಾಣುಗಳನ್ನು ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿ ಬಹಳ ಫಲವತ್ತಾದ ಭೂಮಿ ಆಗ್ತದೆ ಮತ್ತು ಒಳ್ಳೆ ಬೆಳೆ ಬರ್ತಾವ್ರಿ. ಇದೀಗ ತಾವು ಹೇಳ್ತಾ ಇದ್ರಿ, ನಾವು ವಿಷಮುಕ್ತ ಆಹಾರ ಒದಗಿಸ್ಬೇಕಾಗ್ಯದ ಪ್ರಪಂಚಕ್ಕೆ ಅಂತೇಳಿ, ಮತ್ತು ನಾವು ಇವತ್ತು ನೈಸರ್ಗಿಕ ಕೃಷಿ ಮೇಲೆ ಬೆಳೆದ್ರೂ ಕೂಡ ಬೆಳೆಗಳಿಗೆ ರೋಗ ಬಾಧೆ ಕೀಟಬಾಧೆ ಸಾಮಾನ್ಯವಾಗಿ ಆಗಬಹುದು. ಆವಾಗ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬಹುದು, ಇದರಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಏನು ಮಾರ್ಗ ಅದ? ಅದಕ್ಕೆ ನೈಸರ್ಗಿಕ ಕೃಷಿಯಲ್ಲಿ ಕೀಟನಾಶಕ ಬೋರುಶನಾಶಕ ಮತ್ತು ಎಲ್ಲಾನು ಸದುಪಯೋಗ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಳೋಂಥ ಸಾಕಷ್ಟು ಎಲ್ಲ ಅದಾವ, ರೋಗ ಕೀಟನಾಶಕಗಳು ಅದಾವ್ರಿ. ಆದ್ರೆ ಅವು ಮಿತ್ರ ಕೀಟಗಳನ್ನು ಉಳಿಸಿ ಶತ್ರು ಕೀಟಗಳಿಗೆ ಅಷ್ಟೇ ಬಾಧಕ ಮಾಡ್ತಾವ, ಅದಕ್ಕೆ ಅವು ಬಹಳ ಉಪಕಾರಿ ಅದಾವ. ನೈಸರ್ಗಿಕ ಎಡ್ಡಿತ್ತಪ್ಪ ಅಂದ್ರೆ ಜಡ್ ಬರಂಗಿಲ್ಲತ್ರಿ, ಭೂಮಿ ಬಲವಾನ ಆಯ್ತಪ್ಪ ಅಂತಂದ್ರೆ ರೋಗ ಮತ್ತು ಕೀಟಗಳ ಹತೋಟಿ ತನ್ನಿಂತಾನೇ ನಿಸರ್ಗದೊಳಗೆ ಅದಾವ್ರಿ. ಶತ್ರು ಕೀಟಗಳನ್ನ ಮಿತ್ರ ಕೀಟಗಳು ನಾಶ ಮಾಡುವಂತ ಈ ವೈವಿಧ್ಯ ಬೆಳೆ, ಒಂದು ತೊಗರಿ ಬೆತ್ತದೇವಪ್ಪ ಅಂದ್ರೆ ಅದ್ರಾಗ ಅಲಸಂದಿ ಪುಂಡಿ ಜ್ವಾಳ ಹೆಸರ ಇಂಥವೆಲ್ಲ ಕೂಡಿಸದೇವಂದ್ರೆ ಒಂದು ಕೋಲ್ಯಾಗ ಒಬ್ಬನೇ ಮಕ್ಕೊಂಡೇವಪ್ಪ ಅಂದ್ರೆ ಮಚ್ಚರ್ ಬಾ ಕಡಿತಾವ್ರಿ. ನಾಕೆಂಟು ಮಂದಿ ಕೂಡಿ ಮನ್ಕೊಂಡೇವಪ್ಪ ಅಂತಂದ್ರೆ ಡಿವೈಡ್ ಆಗಿ ಕಡಿತ ಕಮ್ಮ ಆತವ. ಹಂಗೆ ನಾವು ಒಂದು ಬೆಳೆಯೊಳಗೆ ನಾಕೆಂಟು ಬೆಳೆಗಳನ್ನ ವಿವಿಧ ಬೆಳೆಗಳನ್ನ ಸಹಜೀವನ ಪದ್ಧತಿ ಒಳಗೆ ಬೆಳೆ ಬೆಳೆದೇವಪ್ಪ ಅಂದ್ರೆ ಬಹಳಷ್ಟು ನಮ್ಮ ತೊಗರಿ ಬೆಳೆಗೆ ಹಾನಿ ಆಲಾರದೆ ಕೆಲವೊಂದು ತಿಂದ್ರು ಬಹಳಷ್ಟು ಉಳಿತಾವ. ಅದು 8-8 ಸರ್, ಶೇಕಡಾನು 2% ತಿಂದುವಪ್ಪ ಅಂತಂದ್ರೆ ನಮ್ಗೇನ್ ರೈತರಿಗೆ ಅಂತ ಬಾಧಕ ಆಗೋಲ್ಲ, ಬೆಳೆ ಬೆಳೆಗೆ ನಷ್ಟ ಅಂತೂ ಆಗುದೇ ಇಲ್ರಿ ಹೊಟ್ಟೆ. ಆದಾಗ್ಯೂ ಕೂಡ ಏನಾದ್ರೂ ನಾವು ಸಿಂಪಡಣೆ ಮಾಡ್ಬೇಕಂದ್ರೆ ಏನೇನು ಮಾಡಬಹುದು? ಹಾ ಬಹ ಅಂತ ಕೆಲವೊಂದು ಅಗ್ನಿಯಸ್ತ್ರ ತಿಳಿದಾವ್ರಿ. ಅಗ್ನಿಯಸ್ತ್ರದೊಳಗೆ ಈ ಬೆಳ್ಳುಳ್ಳಿ ಮೆಣಸಿನಕಾಯಿ ಬೇವಿನ ತಪ್ಪಲ ಮತ್ತು ಗೋಮೂತ್ರದಿಂದ ತಯಾರಿಸಿದಂತಹ ಅಗ್ನಿಯಸ್ತ್ರ ಉಪಯೋಗ ಮಾಡೋದ್ರಿಂದ ಕೀಟಗಳನ್ನು ಹತೋಟಿ ಮಾಡಬಹುದು. ಆಮೇಲೆ ರೋಗಗಳು ಬಂದವಪ್ಪ ಅಂತಂದ್ರೆ ಈ ಕಾಯ್ಕುಳು ಬೂದಿಯನ್ನ ನಾವು ಅದನ್ನ ಏನ್ ಮಾಡ್ಬೇಕಾಗ್ಯದ ಅದನ್ನ ಮಾಡೋ ಪದ್ಧತಿಲಿ ಮಾಡಿ ಕಿಸಿ ನಾವು ಉಪಯೋಗ ಮಾಡಿದಂದ್ರೆ ಬೂರ್ಸಿನಾಶಕ ಬರ್ಲಾರ್ದಂಗ ಮಾಡ್ಬೋದು. ಈ ಹುಳಿ ಮಜ್ಜಿಗೆ ಉಪಯೋಗ ಮಾಡೋದ್ರಿಂದ ಪೌಡರ್ ಮಿಲ್ಡು ಅಂತೇಳಿ ಏನು ಬೂರ್ಸಿನಾಶಕ ಅದಾವಲ್ಲ, ಇವು ಯಾವ ಬರಂಗಿಲ್ಲ. ಅದು ಲ್ಯಾಕ್ಟೋಬ್ಯಾಕ್ಟೀರಿಯಾ ಇರೋದ್ರಿಂದ ಪ್ರಚೋದಕಾಗಿನೂ ಕೆಲಸ ಮಾಡ್ತದ್ರಿ, ಹುಳಿ ಮಜ್ಜಿಗೆ ಮತ್ತು ರೋಗ ನಿರ್ಬಂಧನು ಮಾಡ್ತದೆ. ಹಿಂಗೆ ಎಲ್ಲ ದಶಪರಿಣಿ ಉಪಯೋಗ ಮಾಡ್ಬೋದು, ನೀಮಾಸ್ತ್ರ ಉಪಯೋಗ ಮಾಡ್ಬೋದು, ಅಗ್ನಿಯಾಸ್ತ್ರ ಉಪಯೋಗ ಮಾಡ್ಬೋದು. ಇಂಥವೆಲ್ಲನೂ ಮಾಡ್ಕೊಳ್ಳೋದ್ರಿಂದ ನಮ್ಮ ತೋಟದೊಳಗೆ ನಮ್ಮ ಬೇಲಿಯೊಳಗೆ ಸಿಗಂತ ತಪ್ಪಲುಗಳಿಂದಲೇ ನಾವೆಲ್ಲ ಮಾಡ್ಕೊಂಡೇವಪ್ಪ ಅಂತಂದ್ರೆ ನಮ್ಗೆ ಖರ್ಚು ಕಮ್ಮಿ ಉತ್ಪನ್ನ ಜಾಸ್ತಿ ಆಗ್ತದೆ. ಇದರಿಂದ ನೈಸರ್ಗಿಕ ಕೃಷಿ ಭಾಳ ಒಳ್ಳೆಯದಾಗ್ತದ್ರಿ ನಮ್ಗೆ ರೀ. ನೈಸರ್ಗಿಕ ಕೃಷಿ ಯಾವ ರೀತಿ ಭಿನ್ನ ಅಂತೀರಿ, ಮತ್ತು ರಾಸಾಯನಿಕ ಕೃಷಿ ಪದ್ಧತಿಗಿಂತ ಇದು ಲಾಭದಾಯಕ ಆಗ್ತದೇನು, ಇದರದ ಪ್ರಯೋಜನ ಎಷ್ಟದ ಅಂತೀರಿ? ಇದಕ್ಕೆ ಯಾರು ದೃಢೀಕರಣ ಮಾಡೋದೇ ಬೇಕಾಗಿಲ್ಲ ಸರ್. ರಾಸಾಯನಿಕ ಕೃಷಿಗಿಂತ ಸಾವಯವ ಕೃಷಿಗಿಂತ ಎಲ್ಲಾ ಕೃಷಿಗಿಂತ ಈ ಕೃಷಿ ಯಾಕೆ ಅತ್ಯಮೂಲ್ಯದ ಯಾಕೆ ಒಳ್ಳೆಯದದ ಅನ್ನೋದು ಋಷಿ ಮುನಿಗಳೇ ಮೊದಲು ಈ 10 ಮಾಡಿಟ್ಟು ಹೋಗ್ಯಾರ. ಇದನ್ನ ನಾವು ಕಾರಣಾಂತರದಿಂದ ಹಸಿರು ಕ್ರಾಂತಿ ಬಂದದ ತಕ್ಷಣ ಬೇರೆ ಬೇರೆ ಹೋಗಿದ್ದಕ್ಕೆ ಇದು ನಡಬರ್ಕ ಗ್ಯಾಪ್ ಆಗ್ಯದ. ಆದ್ರ ಇದು ಒಂದು ನಾವು ರಾಸಾಯನಿಕ ಕೃಷಿ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ಇವತ್ತು ಕೊಂಡಿದ್ದು ಬೀಜ ತರಬೇಕು, DAP ತರಬೇಕು, ಯೂರಿಯಾ ತರಬೇಕು, ಲಘು ಪೋಷಕ ತರಬೇಕು, ಬೀಜೋಪಚಾರ ಮಾಡಬೇಕು, ಹಿಂಗೆಲ್ಲಾನು ರಾಸಾಯನಿಕಗಳನ್ನು ಕೊಂಡು ತರೋದ್ರಿಂದ ಇದು ನಮ್ಗೆ ಮೊದಲೇ ಬರೋದು ಅನಿಶ್ಚಿತ ಇದ್ದಾಕ್ರೆ ಇದೆಲ್ಲ ನಮ್ಗೆ ಹೊರೆ ಆಗ್ತದ. ಇದನ್ನ ನಾವು ತಡೆ ಮಾಡಬೇಕಾದ್ರೆ ನೈಸರ್ಗಿಕ ಕೃಷಿ ಭಾಳ ಉಪಯೋಗ. ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಕೃಷಿ ರಾಸಾಯನಿಕ ಕೃಷಿಗಿಂತ ಹೆಚ್ಚಿನ ತುಟ್ಟಿ ಬರೋದ್ರಿಂದ ಅವನ್ನ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಅವ್ ಪಾಠ ಹೇಳ್ಬೇಕಾದ್ರೆ ಟೈಮ್ ಬಹಳ ಬೇಕಾಗ್ತದ. ಅದಕ್ಕೆ ರಾಸಾಯನಿಕ ಕೃಷಿಗಿಂತ ಸಾವಯವ ಕೃಷಿ ಬಹಳ ಮೋಸ್ಟ್ ಡೇಂಜರಸ್ ಐತಿ. ನಮ್ಮ ಪಾಲಕರವರು ಹೇಳ್ತಾರೆ ನಮಗಾದ್ರೂ ಕಂಡು ಬಂದದ, ಒಂದು ಎರಿ ಪಿಟ್ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ಒಂದು 4 ಆಗಲ್ಲ, 2 ಎತ್ತರ, 20 ಉದ್ದ, ಒಂದು 8 ಮಾಡ್ಬೇಕು, ಅದಕ್ಕೆ ನೆಳ, ಅದಕ್ಕೆಲ್ಲಾನು ಮೇಂಟೆನೆನ್ಸ್ ಭಾಳ ಅದಾವ್ರಿ. ಒಂದು ಡೈಜೆಸ್ಟರ್ ಮಾಡ್ಬೇಕಾದ್ರೆ ಮೇಂಟೆನೆನ್ಸ್ ಅದಾವ. ಅದಕ್ಕೆ ಏನ್ ಮಾಡ್ಬೇಕಾದ್ರೂ ಒಂದು ಎಕರೆಕ ನಾವು ಅರೇ ಒಂದು 10 ಜೀವಾಮೃತ ಮಾಡಿ 200 ಜೀವಾಮೃತ ಬಿಟ್ರೆ ಎಲ್ಲ ಪೋಷಕಾಂಶಗಳು ಉಪಲಬ್ಧ ಆತವ. ಅದು 5 ಗಟ್ಟಲೆ ಎರೆಹುಳದ ಗೊಬ್ಬರ ತರಬೇಕಾದ್ರೆ ಇವತ್ತ 10,000 ಗಟ್ಟಲೆ ಖರ್ಚು ಬರ್ತದ. ಹಿಂಗಾಗಿ ಅದಕ್ಕೆ ಬಹಳ ವ್ಯತ್ಯಾಸಗಳಿರೋದ್ರಿಂದ ನೈಸರ್ಗಿಕ ಕೃಷಿ ಬಹಳ ಉಪಯುಕ್ತ ಮತ್ತು ಬಹಳ ಸರಳವಾದ ವಿಧಾನ ರೀ. ಇನ್ನು ಎಲ್ಲ ಕಡೆ ಜಲಕ್ಷಮ ಒಂದು ಜಾಸ್ತಿ ಆಗ್ತಾ ಇದ್ದಾರೆ, ಅಂದ್ರೆ ಬರ ಪರಿಣಾಮ ಬಹಳ ಆಗ್ತಾ ಇದೆ, ಮತ್ತು ಜಾಗತಿಕವಾಗಿ ತಾಪಮಾನ ಏರ್ತಾ ಇದ್ದಾರೆ. ಇದು ವಿಶ್ವಕ್ಕೆಲ್ಲ ಒಂದು ಕಾಡ್ತಕ್ಕಂಥ ಒಂದು ಪ್ರಶ್ನೆ. ಇದನ್ನ ಏಕಮೇವ ಪರಿಣಾಮಕಾರಿಯಾಗಿ ಪರಿಹಾರವಾಗಬಲ್ಲದು ನೈಸರ್ಗಿಕ ಕೃಷಿ ಅಂತ ಹೇಳ್ತಾರ. ಮತ್ತು ನಮ್ಮ ದೇಶದ ಅರ್ಥವ್ಯವಸ್ಥೆಗಳಿಗೆ ಕೂಡ ಕ್ರಾಂತಿಕಾರಕ ಸುಧಾರಣೆ ತಗೋಬಲ್ಲದು ಅಂತ ಹೇಳ್ತಾರೆ. ಯಾವ ರೀತಿ ಇದು? ಇದು ನೋಡ್ರಿ, ನಮ್ಗ ಈಗ ನಮ್ಮ ದೇಶ ಗ್ರಾಮ ಹೆಚ್ಚಾಗಿದೆ. ದೇಶ ಎಲ್ಲ ಗ್ರಾಮದಿಂದಲೇ ಸುಭಿಕ್ಷೆ ಉಂಟಾಗಬೇಕು. ಇಲ್ಲಿ ಗ್ರಾಮ ಚಲೋ ಇತ್ತಪ್ಪ, ರೈತ ಚಲೋ ಇತ್ತು, ಗ್ರಾಮ ಚಲೋ ಇರ್ತದ, ಗ್ರಾಮ ಚಲೋ ಇತ್ತಪ್ಪ ಅಂದ್ರೆ ದೇಶನೂ ಚಲೋ ಇರ್ತದ. ಅದಕ್ಕೆ ಈ ಸದ್ದ ನಾವು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಈ ಕೃಷಿ ಮಾಡುವಾಗ ಸಾಕಷ್ಟು ಕೃಷಿ ತ್ಯಾಜ್ಯಗಳು ನಮಗೆ ಲಭ್ಯ ಆಗ್ತಾವ. ಆ ಕೃಷಿ ತ್ಯಾಜ್ಯ ಲಭ್ಯ ಕೃಷಿಯನ್ನ ಸುಡಲಾರ್ದೆ ತ್ಯಾಜ್ಯವನ್ನ ಸುಡಲಾರ್ದೆ ನಾವು ಭೂಮಿಗೆ ಹೊದಿಕೆಯನ್ನ ಮಾಡಿದೇವಪ್ಪ ಅಂದ್ರೆ ಅದರ 53 ತರದ ಪ್ರಯೋಜನಗಳದಾವ. ಅಲ್ಲಿ ಸೂಕ್ಷ್ಮಾಣು ಜೀವಿಗಳಿಗೆ ಒಂದು ಸೂಕ್ಷ್ಮ ಪರ್ಯಾವರಣ ಒದಗಿಸಿದೇವೆ ಅಂದ್ರೆ ಈ ದೇಶೀಯ ಅರಿವುಗಳ ಕೆಲಸ ಮಾಡ್ತದ, ಅನಂತ ಕೋಟಿ ಸೂಕ್ಷ್ಮಾಣು ಜೀವಿಗಳ ಕೆಲಸ ಮಾಡ್ತವ, ಭೂಮಿ ಹ್ಯೂಮಸ್ ಆಗ್ತದ, ಈ ಹ್ಯೂಮಸ್ ಜೀವ ದ್ರವ್ಯ ಅಂತ ಕರಿತೇವೆ. ಈ ಜೀವ ದ್ರವ್ಯ ಏನ್ ಮಾಡ್ತದಪ್ಪ ಅಂದ್ರೆ ಬೆಳೆಗಳಿಗೆ 21 ತರದ ಪೋಷಕಾಂಶ ಕೊಡೋದಲ್ಲದೆ ಈ 78% ನೀರದರಿ ನಾವು ಸಮುದ್ರದಾಗ ಕುತ್ತಂಗ ಇವತ್ತ ಈ 78% ನೀರನ್ನ ನಾವು ಉಪಲಬ್ಧ ಮಾಡಿಕೊಂಡು ನಾವು ಬೆಳೆ ಬೆಳಿಬೇಕಾದ್ರೆ ನಾವು ನೈಸರ್ಗಿಕ ಕೃಷಿ ವಿಧಾನದಲ್ಲಿ ಹೋಗಿ ಮಲ್ಚಿಂಗ್ ಮಾಡಿ ಸೂಕ್ಷ್ಮಾಣು ಜೀವಿಗಳಿಗೆ ಸೂಕ್ಷ್ಮ ಪರ್ಯಾವರಣ ಒದಗಿಸದಕ್ರೆ ಭೂಮಿ ಮೃದು ಆಗ್ತದ. ಈ ಮೆತ್ತನೆ ಮಣ್ಣ ಸರ್ವಜ್ಞ ಕಾಲದೊಳಗ 400 ವರ್ಷದಿಂದ ಸರ್ವಜ್ಞ ಹೇಳ್ಯಾನ, ಚಿನ್ನ ಕೊರಳಿಗೆ ಲೇಸು ಅಂದರ, ಸ್ತ್ರೀಯು ಸದನಕ್ಕೆ ಲೇಸು ಅಂದರ, ಹಣ್ಣು ಮರಕ್ಕೆ ಲೇಸು ಅಂದರ, ಬಿತ್ತನೆಗೆ ಮೆತ್ತನೆ ಮಣ್ಣ ಲೇಸು ಅಂತ ಹೇಳಿ ಅವಾಗ ಸರ್ವಜ್ಞ ಹೇಳಿದೇನ. ಈ ಮಣ್ಣು ಮೆತ್ತವಾಯ್ತಪ್ಪ ಅಂತಂದ್ರೆ 1 ಕೆಜಿ ಮಣ್ಣ ಈ ವಾತಾವರಣದೊಳಗಿನ 78% ಏನ್ ನೀರದ ಅದು ಪ್ರತಿದಿನ 1 ಕೆಜಿ ಹ್ಯೂಮಸ್ 6 ಲೀಟರ್ ನೀರನ್ನು ಜಕ್ಕೊಂಡು ಹೆಂಗಪ್ಪ ಉದಾಹರಣೆ ಅಂದ್ರೆ ಒಂದ್ ಗಿಡಕ್ಕೆ ನಮ್ಮ ನಿಂಬೆ ಗಿಡ ಅದ, ತೆಂಗಿನ ಗಿಡ ಅದ, ಚಕ್ಕು ಗಿಡ ಅದ, ಮಾವ ಅದ, ಸೀತಾಫಲ ಅದ, ಒಂದ್ ಗಿಡಕ್ಕೆ ನಮ್ಗೆ 50 ಲೀಟರ್ ನೀರ್ ಬೇಕಾಗ್ಯದಪ್ಪ ಅಂತಂದ್ರೆ 10 ಕೆಜಿ ಮಣ್ಣ ಮೆತ್ತಗಂದ್ರೆ ನಮ್ ಗಿಡದ ಬಡ್ಡೆಗಿತ್ತಪ್ಪ ಅಂದ್ರೆ ದಿನ 60 ಲೀಟರ್ ನೀರ ವಾತಾವರಣದಿಂದ ಡಿಪಾಸಿಟ್ ಆಗ್ತದ. ಆಮೇಲೆ ಮಳೆಗಾಲದೊಳಗ ಮಳೆಯಿಂದ ನೀರು ಡಿಪಾಸಿಟ್ ಆಗ್ತದ ಭೂಮಿಯೊಳಗ. ಯಾವಾಗ ನಾವು ಮಳೆಗಾಲ ಮುಗಿದ ಬಳಕ ಗುರುತ್ವಾಕರ್ಷಣ ಶಕ್ತಿ ನಿಂತ ಬಳಕ ಕೇಶಾಕರ್ಷಣ ಶಕ್ತಿ ಯಾವಾಗ ಚಾಲು ಆಗ್ತದ, 1000 ಫೋಟೋ ತಳಗಿನ ಕೇಶಾಕರ್ಷಣ ಶಕ್ತಿಯಿಂದ ಈ ಬೆಳೆಗಳಿಗೆ ಈ ನಿಸರ್ಗ ಒಂದು ಬಹಳ ಒಳ್ಳೆಯ ಕೊಡುಗೆಯನ್ನು ಕೊಟ್ಟದ. ತೇವಾಂಶ ಪೋಷಕಾಂಶ ಎಲ್ಲ ಉಪಲಬ್ಧ ಆಗುವುದು ಈ ಮಲ್ಸಿಂಗದಿಂದ ಆಗ್ತದ. ಅದಕ್ಕೆ ನಾವು ಈ ಎಲ್ಲಾ ಸೂತ್ರಗಳನ್ನು ಅಳವಡಿಸಿಕೊಂಡಕ್ರೆ ನಮ್ಗೆ ಖರ್ಚು ಬಹಳ ಕಮ್ಮಿ ಆಗ್ತದ, ಉತ್ಪನ್ನ ಜಾಸ್ತಿ ಬರೋದ್ರಿಂದ ನಾವು ರೈತರೆಲ್ಲರೂ ಸುಭಿಕ್ಷವಾಗಿರ್ತೇವೆ. ಅವಾಗ ಸುಭಿಕ್ಷವಾಗಿತ್ತಪ್ಪ ಅಂತಂದ್ರೆ ಗ್ರಾಮ ಸುಭಿಕ್ಷ ಆಗ್ತದ, ದೇಶದ ಆರ್ಥಿಕ ಪರಿಸ್ಥಿತಿ ತನ್ನಿಂದ ತಾನೇ ಸುಧಾರಣೆ ಆಯ್ತು. ಇನ್ನು ಈ ಶೂನ್ಯ ಬಂಡವಾಳದ ಪರಿಕಲ್ಪನೆ ಉಂಟಾದದ್ದು ಯಾವ ರೀತಿ ಆಯ್ತು ಮತ್ತು ಇದು ಎಷ್ಟು ಔಚಿತ್ಯಪೂರ್ಣ ಅಂತ? ಈಗ ನಮ್ಗೆ ಅಚಾನಕವಾಗಿ ಇದು ಒಬ್ಬರ ಗುರುಗಳಿಂದ ನಾವು ಆ ಶಾಲೆಗೆ ಹೋದೆವು. ಅಲ್ಲಿ ಶಾಲೆ ಒಳಗೆ 7 ದಿನ ತರಬೇತಿ ಪಡೆದಕ್ರೆ ನಮ್ಗೆ ಇದು ಔಚಿತ್ಯಪೂರ್ಣ ಹೌದು ಅಲ್ಲೋ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ಯಾವುದೇ ಒಂದು ವಿಷಯ ನಾವು ಶಾಲೆ ಕಲೆ ಮುಂದಾಗ ನಮ್ಗೆ ವೈಜ್ಞಾನಿಕವಾಗಿ ಬಂದೆವು ಅಂತಂದ್ರೆ ಇದು ನಮಗೆ ಬಹಳ, ನಾವು 29 ವರ್ಷ ರಾಸಾಯನಿಕ ಕೃಷಿ ಮಾಡಿದ್ದೆವು, ಅದಕ್ಕಿಂತ ಈ ವಿಜ್ಞಾನ ಬಹಳ ಸೂಕ್ಷ್ಮ ಅನಿಸಿ ಇದು ಔಷಧ ಪೂರ್ಣ ಆದತ್ತೆ ನಮಗೆ ಗೊತ್ತಾಗಿ ನಾವು ಎಲ್ಲಾ ಪ್ರಯೋಗಗಳನ್ನು ಮಾಡ್ಕೊತ ಬರ್ಲಕ್ಕಾಗಿ ನಮ್ಗೆ ಹೌದು ಹೌದು ಅನ್ನಂಗ ಎಲ್ಲ ನಮಗೆ ಗುರುತಾಯ್ತು. ಅದಕ್ಕೆ ನಾವು ಇದಕ್ಕೆ ಗಂಟು ಬಿದ್ದಿದ್ದೆವು, ನಮ್ಗೆ ಇದರಿಂದ ಬಹಳ ಚಲೋ ಅದಾಗಿದ್ರಿ. ಇನ್ನು ಒಣ ಬೇಸಾಯ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕೂಡ ನಾವು ಸರ್ವ ಬೇಸಾಯ ಪದ್ಧತಿಯಲ್ಲಿ ಉಳಿದ ಕೃಷಿ ಪದ್ಧತಿಗಳಿಗಿಂತ ಎಕರೆವಾರು ಹೆಚ್ಚು ಇಳುವರಿ ತೆಗೆಯಲು ಪೂರಕವಾದ ಸಂಗತಿಗಳು ಯಾವ್ಯಾವ? ಈ ಸದ್ ನೋಡಿ ಸರ್, ನಾವು ಬೋರ 1000 ಫೂಟ್ ಹಾಕಿದ್ರೆ ನೀರ್ ಸಿಗಲ್ಲ, ಯಾವ ಮ್ಯಾಲ್ ನೋಡ್ಕೊತ ಕೂತ್ರ ಮಳೆ ಬರಲಾಗ್ಯದ್ರಿ. ಗಾಳಿ ತೇವಾಂಶದ ಎಷ್ಟು ಮಾಹಿತಿ ಇರ್ಬೇಕು ಅಷ್ಟು ಮಾಹಿತಿ ಇಲ್ಲ. ಕೀಟ ರೋಗ ಬಹಳ ಆಗ್ಯಾವ, ಎಲ್ಲರೂ ರಾಸಾಯನಿಕ ಕೃಷಿ ಮಾಡೋದ್ರಿಂದ ಹವಾಮಾನ ಕೆಟ್ಟದ. ಇಂಥ ಭೂಮಿಯೊಳಗ ಹ್ಯೂಮಸ್ ಅನ್ನೋದು ಹಾಳಾಗಿ ಸಾವಯವ ಇಂಗಾಲದ ಪ್ರಮಾಣ ಬಹಳ ಕಮ್ಮಿ ಆಗ್ಯದ. ಇಂಥದ್ರೊಳಗ ಕೃಷಿ ಮಾಡ್ಬೇಕಪ್ಪ ಅಂತಂದ್ರೆ ಬಹಳ ಹೋರಾಟ ಮಾಡ್ಬೇಕಾಗ್ತದ. ಅಂಥದ್ರಾಗ ನಾವು ನೈಸರ್ಗಿಕ ಕೃಷಿಯನ್ನು ನಾವು ಎತ್ಕೊಂಡೇವಂದ್ರೆ ಅದ್ರ ಬಗ್ಗೆ ನಾವು ಕಲ್ಪನೆ ತಗೊಂಡೇವಂದ್ರೆ ಅದನ್ನೇ ಮಾಡ್ಬೇಕಂತ ನಾವು ದೃಢ ಮನಸ್ಸಾಗಿ ಮಾಡ್ಲಿಕ್ಕತ್ತೇವಪ್ಪ ಅಂದ್ರೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಸಿಕ್ಕು ನಮಗೆ ಬಹಳ ಒಳ್ಳೆಯ ಸಹಕಾರ ಆಗ್ತದ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ರೀ. ಅದಕ್ಕೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಇವತ್ತು ನಾವು 8.5 ಕ್ವಿಂಟಲ್ ತನಕ ಒಂದು ತೊಗರಿ ಬೆಳೆದಿದ್ದೀವಿ ರೀ, ಒಂದು ಎಕರೆದೊಳಗೆ 8 ಕ್ವಿಂಟಲ್ ತನಕ ಸೂರ್ಯಕಾಂತಿ ಬೆಳೆದಿದ್ದೆವು. ನೀರಿಲ್ಲಾರ್ದೆ ನಮ್ಮ ಹೊಲದಾಗ ನೀವು ಈ ಸದ್ದು ಬಂದಿರಿ ನೋಡ್ರಿ. ತಳಗ ಬಡ್ಡೆಯೊಳಗೆ ನಾವು ನೀರು ಬಿಟ್ಟಿಲ್ಲ, ಬರೇ ಮಲ್ಸಿಂಗ್ ಮಾಡಿದೆವು. ಅಲ್ಲಿ ತೆಂಗಿನಕಾಯಿ ಬೆಳೆಯುವ ನಾಡಿನೊಳಗೆ ಹೆಚ್ಚು ಬೆಳೆದಿರ್ಕಿಂತ ಹೆಚ್ಚಿಗೆ ತೆಂಗಿನಕಾಯಿ ಇದಾವೆ ನಮ್ಮ ಗಿಡದಾಗ. ಒಂದು ಗಿಡದ ನಿಂಬೆ ಗಿಡದಾಗ ಒಂದು ವರ್ಷಕ್ಕೆ 5000 ನಿಂಬೆಕಾಯಿ ತೋತಿದ್ದೆವು, ನೀರು ಬಿಟ್ಟಿಲ್ಲ. ಅದಕ್ಕೆ ಈ ನೈಸರ್ಗಿಕ ಕೃಷಿಯಲ್ಲಿ ಸಾಧ್ಯ ಹೊರತು ಈ ಉಳಿದ ಯಾವ ರಾಸಾಯನಿಕ ಕೃಷಿ ಯಾವ ಕೃಷಿಯಲ್ಲಿನೂ ಇದು ಸಾಧ್ಯ ಇಲ್ಲದ ಮಾತ್ರ. ನೀವು ಸಮಕ್ಷಮ ನೋಡ್ಲಿಕ್ಕತ್ತೀರಿ, ನೀವು ಪರಿಗಣಿಸ್ರಿ, ನೋಡ್ರಿ, ಖಾತ್ರಿ ಪಡ್ಕೋರಿ. ಮತ್ತೆ ಇನ್ನು ಜಾಗತೀಕರಣದ ಸವಾಲುಗಳನ್ನು ಎದುರಿಸಬೇಕಾದ್ರೆ ನಮ್ಮ ರೈತ ಸಮುದಾಯ ಯಾವ ರೀತಿ ಸನ್ನದ್ದುಕೊಳ್ಬೇಕು? ಯಾವಾಗಲೂ ನಾವು ಅವ್ರು ಮಾಡಬೇಕು ಇವ್ರು ಮಾಡಬೇಕು ನಾವ್ಯಾಕೆ ಹಂಗ್ ಮಾಡ್ಬೇಕು ನಾವ್ಯಾಕೆ ಹಿಂಗ್ ಮಾಡ್ಬೇಕು ಅನ್ಬಾರ್ದ್ರಿ. ಆ ಗೊಬ್ಬರದ ಅಂಗಡಿ ಮುಚ್ಚಿಸಲಿಕ್ಕೆ ನಾವು ಹೋಗಬಾರದು. ನಾವು ಗೊಬ್ಬರನೇ ತರ್ಲಿಕ್ಕೆ ಬಿಟ್ಟೇವಪ್ಪ ಅಂತಂದ್ರೆ ಅವ್ರು ಗೊಬ್ಬರದ ಅಂಗಡಿಯವ್ರು ಏನ್ ಮಾಡ್ತಾರ, ನಾವು ಸಕ್ರಿ ಫ್ಯಾಕ್ಟರಿಗೆ ಕಬ್ಬು ಒಯ್ದು ಕುಡಿಲಪ್ಪ ಅಂದ್ರೆ ಸಕ್ರಿ ಫ್ಯಾಕ್ಟರಿಯವ್ರು ಏನ್ ಮಾಡ್ತಾರೆ, ನಾವೇ ಬೆಲ್ಲ ಉಪಯೋಗ ನಾವು 37 ವರ್ಷ ಕಬ್ಬು ಬೆಳೆದೀನಿ, ನಾ ಗಾಣ ಮಾಡಿ ಬೆಲ್ಲ ಮಾಡಿ ಮಾರಿನಿ ಹೊರತು ಸಕ್ರಿ ಫ್ಯಾಕ್ಟರಿ ಒಮ್ಮೆ ಕೊಟ್ಟಿಲ್ಲ. ಸಕ್ರಿ ಫ್ಯಾಕ್ಟರಿ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಅವ್ರ ಮೇಲೆ ಸ್ಟ್ರೈಕ್ ಮಾಡಕ್ ಹೋಗುದು, ಗೊಬ್ಬರದ ಅಂಗಡಿಯವ್ರು ರೇಟ್ ಬಾಳ ಮಾಡಿರತ್ತೆ, ಗೊಬ್ಬರದ ಅಂಗಡಿಯವ್ರ ಮುಂದೆ ಅಂಗಡಿ ಮುಂದೆ ನಿಂದಿರೋದು, ಪೆಟ್ರೋಲ್ ತುಟ್ಟಿಗೆ ತೇಗಿಸಿಂದ ಎಲ್ಲರೇ ಯಾರಿಗೆ ರೋಡ್ ಮೇಲೆ ತ್ರಾಸ ಕೊಡುದು, ಇಂಥವೆಲ್ಲ ರೈತರು ನಾವು ಯಾರು ಮಾಡಬಾರದು. ಪರರ ಚಿಂತೆ ನಮ್ಗೆ ಏಕೇಳಿ ಕೂಡ ಸಂಘ ಮದುವೆ ಎಂದೋ ಕೇಳ್ಯಾರ ಬಸವಣ್ಣ ಅವರು. ನಮ್ಮ ಚಿಂತೆ ನಮಗೆ ಹಾಸದಕ್ಕುಂಟು ಒದಿಲಕ್ಕುಂಟು ಅಂದಾರ, ಉಳಿಕೆದವ್ರ ಚಿಂತೆ ಮಾಡಿದ್ರೆ ನಮ್ಗೇನು ಬರೋದು? ನಮ್ಮ ಬೇಸಾಯ ಕೂಡಲ ಸಂಗಮ ಒಲಿತಾನೋ ಒಲೆಯಂಗಿಲ್ಲೋ ಅನ್ನೋದೊಂದು ಚಿಂತೆ ನಾವು ಬಿಟ್ರೆ, ಈ ಬೇಸಾಯ ನಮ್ಗೆ ಒಲಿತದೋ ಒಲೆಯಂಗಿಲ್ಲೋ ಹ್ಯಾಂಗ ಒಲಿತದ ಅನ್ನೋದೊಂದು ಚಿಂತೆ ಮಾಡೋದು ಬಿಟ್ರೆ ಎಲ್ಲ ಚಿಂತೆಗಳು ನಮ್ಮಿಂದ ದೂರ ಆದವು ಅಂದ್ರೆ ನಮಗೆ ಕೃಷಿ ಬಹಳ ಸರಳ ಆಗ್ತದ ಮತ್ತು ಸುಗಮ ಆಗ್ತದ ಅಂತ ನಾ ಹೇಳಕ್ಕೆ ಇಚ್ಛಪಡ್ತೀನಿ. ಮತ್ತೆ ಈ ನೈಸರ್ಗಿಕ ಕೃಷಿಯನ್ನ ಶಾಸ್ತ್ರೀಯವಾಗಿ ನಾವು ಅಧ್ಯಯನ ಮಾಡ್ಬೇಕಾದ್ರೆ ಇದಕ್ಕೇನಾದರೂ ಪಠ್ಯಕ್ರಮಗಳು, ಯಶೋಗಾಥೆಗಳು ಮತ್ತೆ ಅನುಷ್ಠಾನಗೊಂಡ ಕ್ಷೇತ್ರಗಳು ನಮ್ಮ ಕರ್ನಾಟಕದೊಳಗ ಸಾಕಷ್ಟು ಅವ್ರಿ. ನಾವು ಒಟ್ಟು ಭಾರತದೊಳಗೆ 40 ಲಕ್ಷ ಜನ ಈ ಸದ ನಾವು ನೈಸರ್ಗಿಕ ಕೃಷಿ ಕರಿತಿದ್ದೇವೆ. ಬಹಳ ಉತ್ತಮ ಗುಣಮಟ್ಟದ ಜೀವನವನ್ನ ನಡೆಸಲಿಕ್ಕಿದ್ದೇವೆ. ನಮ್ಗೆ ಯಾವ್ದು ಟೆನ್ಷನ್ ಇಲ್ಲ. ನಮ್ಗೆ ಅವಾಗ ಬರೀ ರಾಸಾಯನಿಕ ಕೃಷಿಯೊಳಗಿದ್ದ ಕರೆ ತಲೆ ತುಂಬಾ ಟೆನ್ಷನ್ಗಳು ಇರ್ತಿದ್ದು, ಕಿಸೆ ತುಂಬಾ ಗುಳಿಗೆ ಇರ್ತಿದ್ದು. ಇವತ್ ನಮ್ಗೆ ಮಳೆ ಬಂದ್ರೆ ಚಲೋ, ಮಳೆ ಬರಲಿಲ್ಲ ಅಂದ್ರೆ ಬಹಳ ಚಲೋ ಅನ್ನೋ ಲೆಕ್ಕನಾಗ ಇದ್ದಿದ್ದೇವ್ರಿ. ಯಾಕಂತಂದ್ರೆ ನಮ್ಗೆ ಯಾವ ಥರದೂ ಟೆನ್ಷನ್ ಇಲ್ಲ ಒಟ್ಟ. ಯಾಕಪ್ಪ ಅಂತಂದ್ರೆ ಯಾವ ರೂಪದಿಂದ ನಾವು ಹ್ಯಾಂಗಿರ್ಬೇಕಾಗ್ಯದ ಹಾಂಗ ದೇವ್ರನ್ನ ಮೆಚ್ಚಬೇಕಾದ್ರೆ ದೇವ್ರ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ, ಗುಡಿ ಹೋಗುವ ಅವಶ್ಯಕತೆ ಇಲ್ಲ. ಹಂಗ ದೇವ್ರ ಸೃಷ್ಟಿ ಮಾಡಿದ ಈ ನಿಸರ್ಗವನ್ನ ನಾವು ಪ್ರೀತಿಸಿದೇವ ಅಂದ್ರೆ ದೇವ್ರ ನಮ್ಗೆ ಆಶೀರ್ವಾದ ಮಾಡ್ತಾನಂತೆ. ಬಲವಾಗಿ ನಂಬಿ ಈ ಕೃಷಿಯನ್ನು ಮಾಡೋದ್ರಿಂದ ಯಾವ ತಾಪತ್ರೆಗಳನ್ನು ನಮ್ಗೆ ಬರಂಗಿಲ್ಲ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನೈಸರ್ಗಿಕ ಕೃಷಿ ಮಾಡ್ಬೇಕಾದ್ರೆ ನಾವು ಬೆಳಿಗ್ಗೆ ಮುಚ್ಚಿಗೆ ಮಾಡೋದು ಬಹಳ ಮುಖ್ಯ ಐತ್ರಿ. ಮುಚ್ಚಿಗೆ ಎಷ್ಟು ಮುಖ್ಯ ಮತ್ತು ಮುಚ್ಚಿಗೆ ಯಾವ ರೀತಿ ಮಾಡಬೇಕು, ಅದರಲ್ಲಿ ಏನೇನು ಪದಾರ್ಥಗಳು ಎಷ್ಟು ಪ್ರಮಾಣದಾಗಿರ್ಬೇಕು? ಬರಾಬರಿ ಬಹಳ ಒಳ್ಳೆಯ ಪ್ರಶ್ನೆ ರೀ ಇದು. ಮುಚ್ಚಿಗೆ ನಾವು ಭೂಮಿಗೆ ಯಾಕೆ ಮಾಡಬೇಕು ಅಂತಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ನಿಮ್ಗೆ ನಾ ಮೊದಲು ಹೇಳಿದೆ, ಆಮೇಲೆ ದೇಶಿ ಎರೆಹುಳದ ಬಗ್ಗೆ ಹೇಳೀನಿ. ಈ ದೇಶಿ ಎರೆಹುಳ ಮತ್ತು ಸೂಕ್ಷ್ಮಾಣು ಜೀವಿಗಳು ಎಲ್ಲಿ ಕೆಲಸ ಮಾಡ್ತಾವಪ್ಪ ಅಂತಂದ್ರೆ 26 ಡಿಗ್ರಿ ಸೆಲ್ಸಿಯಸ್ಗಿಂತ ಭೂಮಿ ತಣ್ಣಗಾಗಬಾರ್ದು, 32 ಡಿಗ್ರಿ ಸೆಲ್ಸಿಯಸ್ಗಿಂತ ಭೂಮಿ ಕಾವಾಗಲಾರದಂಗೆ ನಾವು ನೋಡ್ಕೋಬೇಕಾಯ್ತಪ್ಪ ಅಂತಂದ್ರೆ ಭೂಮಿಗೆ ನಾವು ಹೊದಿಕೆ ಮಾಡಬೇಕು ಅಂದ್ರೆ ಸೂಕ್ಷ್ಮ ಪರ್ಯಾವರಣ ಮೈಕ್ರೋ ಕ್ಲೈಮೇಟ್ ಪ್ರತಿಯೋಗಿರ್ಬೇಕು. ಈ ಸೂಕ್ಷ್ಮ ಪರ್ಯಾವರಣ ಅಂದ್ರೆ ನಾವು ಹೊಲದೊಳಗೆ ಒಂದು ಗುಡ್ಸಲಾರಿ ಕಟ್ಕೋಬೇಕು, ಶೆಡ್ಡರಿ ಹೊಡಿಬೇಕು, ಮನೆಯರಿ ಕಟ್ಕೋಬೇಕು ಅಂದ್ರೆ ಮಳೆ ಬ್ಯಾಸಿಗೆ ಎಲ್ಲ ಇರ್ಲಕ್ ಬರ್ತದೆ. ಹಂಗೆ ಈ ಸೂಕ್ಷ್ಮಾಣು ಜೀವಿಗಳಿಗೆ ಮತ್ತು ದೇಶೀಯ ಇರುವಗಳಿಗೆ ಒಂದು ಸೂಕ್ಷ್ಮ ಪರ್ಯಾವರಣ ನಾವು ಒದಗಿಸ್ಬೇಕಾದ್ರೆ ಮಲ್ಸಿಂಗ್ ಅನ್ನೋದು ಹೊದಿಕೆ ಅನ್ನೋದು ಬಹಳ ಮಹತ್ವ ಅದರಿ. ಈ ಹೊದಿಕೆ ಯಾವ ರೂಪದ ಇರಬೇಕಪ್ಪ ಅಂತಂದ್ರೆ 75% ದ್ವಿದಳ ಧಾನ್ಯದ ಹೊದಿಕೆ ಇರಬೇಕು, 25% ಏಕದಳದ ಹೊದಿಕೆ ಇರಬೇಕು. ಇವು ಸಿಎನ್ ರೇಷಿಯೋ ಅತ್ಯಕ್ಷಿಂದ ಒಂದು ಇದಕ್ಕೆ ಕರಿತೇವೆ ನಾವು. ಇದು ಏನು ಮಾಡ್ತದಪ್ಪ ಅಂದ್ರೆ 100 ಕಿಲೋ ಸಾವಯವ ಇಂಗಾಲ, 10 ಕಿಲೋ ಸಾವಯವ ಸಾರಜನಕವನ್ನು ಹಿಡಿದಿಟ್ಕೋತದೆ. ಅವಾಗ ಹ್ಯೂಮಸ್ ರೆಡಿ ಆಗ್ತದ್ರಿ. ಅದನ್ನ ಆಗಬೇಕಾಯ್ತಪ್ಪ ಅಂದ್ರೆ ಈ ಮುಚ್ಚಿಗೆ ಮಾಡ್ಬೇಕಾದ್ರೆ ಏನಾಗ್ತದ್ರಿ, ಒಂದು ತರದ ಇಂಗಾಲ ಉತ್ಪತ್ತಿ ಆಗ್ತದೆ, 3 ತರದ ಇಂಗಾಲ ಉತ್ಪತ್ತಿ ಆಗ್ತವೆ. ಯಾವ ಇಂಗಾಲಪ್ಪ ಅಂತಾರೆ, ಉಡನಶೀಲ ಇಂಗಾಲ, ಅಸ್ಥಿರ ಇಂಗಾಲ, ಸ್ಥಿರ ಇಂಗಾಲ. ಸ್ಥಿರ ಇಂಗಾಲ ಉತ್ಪತ್ತಿಯಾಗಿ ನಮ್ಗೆ ಹ್ಯೂಮಸ್ ರೆಡಿ ಆಗ್ಬೇಕಾಯ್ತಂದ್ರೆ ಈ 75-25 ಒಳಗೆ ನಾವು ಮಲ್ಸಿಂಗೆ ಮಾಡಿದ್ದು ಆಯ್ತಪ್ಪ ಅಂತಂದ್ರೆ ಜೀವದ್ರವ್ಯ ಸೃಷ್ಟಿಯಾಗಿ ನಮ್ಗೆ ಎಲ್ಲ ಥರದ ಈ ನೀರಿನ ಶೇಖರಣೆ ಆಗ್ಬೋದು, ತೇವಾಂಶ ಪೋಷಕಾಂಶ ಪೋಲಾಗಲಾರ್ದಂಗೆ ಇರ್ಬೋದು, ಬೇರುಗಳು ಸಮೃದ್ಧವಾಗಿ ಬೆಳಿಲಿಕ್ಕ, ಆಮೇಲೆ ದೇಶೀಯ ಎರೆಹುಳ ಮತ್ತು ಸೂಕ್ಷ್ಮಾಣುಜೀವಿಗಳಿಗೆ ಹಗಲಿರುಳು ಕೆಲಸ ಮಾಡಿ ಭೂಮಿಯನ್ನು ಮೃದು ಮಾಡ್ಲಿಕ್ಕ. ಯಾವಾಗ ಭೂಮಿ ಮೃದು ಆಗ್ತದೆ ವೈಟ್ ರೂಟ್ ಬೆಳೀತಾವೆ. ವೈಟ್ ರೂಟ್ ಬೆಳೀತಪ್ಪ ಅಂತಂದ್ರೆ ಎಲ್ಲ ಥರದ ಪೋಷಕಾಂಶಗಳು ಲಭ್ಯ ಆಗ್ತವೆ. ಎಲ್ಲ ಥರದ ಪೋಷಕಾಂಶ ಲಭ್ಯ ಆಯ್ತಂದ್ರೆ ಭಾಳ ಸಶಕ್ತವಾಗಿ ಗಿಡ ಅಥವಾ ವನಸ್ಪತಿ ಬೆಳೆದಕ್ಕಿಸಿಂದ ಒಳ್ಳೆಯ ಬೆಳೆ ಉತ್ಪನ್ನ ನಮ್ಗೆ ರೈತರಿಗೆ ಕೊಡ್ತಾವೆ. ಅಂದ್ರೆ ತಾವು ಹೇಳೋದು ಒಟ್ಟಾರೆಯಾಗಿ ನಾವು ಬೇಸಾಯಕ್ಕಾಗಿ ಬೇರೆ ಯಾವುದಾದ್ರು ಪೋಷಕಾಂಶಗಳನ್ನು ಒದಗಿಸೋ ಅವಶ್ಯಕತೆ ಇಲ್ಲ. ಮುಚ್ಚಿಗೆ ಮಾಡಬೇಕು, ಅದಕ್ಕೆ ಜೀವಾಣುಗಳನ್ನ ಬಿಡಬೇಕು ಜೀವಾಮೃತದ ಮೂಲಕ. ಇದಕ್ಕೆ ದೇಶಿ ಆಕಳ ಬೇಕು. ದೇಶಿ ಆಕಳದಿಂದ ಜೀವಾಮೃತ ತಯಾರಿಕೆ, ಜೀವಾಮೃತ ತಂದು ಮಲ್ಸಿಂಗ್ ಮಾಡಿದ ಒಂದು ಅದಕ್ಕೆ ಒದಗಿಸಿಬಿಟ್ರೆ ಎಲ್ಲ ಪೋಷಕಾಂಶಗಳು ತಾನೇ ಲಭ್ಯ ಆಗ್ತದೆ. ಅಂದ್ರೆ ರೈತ ಬಾಂಧವರು ಈ ಸಂದರ್ಶನ ಕೇಳ್ತಕ್ಕಂಥ ರೈತ ಬಾಂಧವರಿಗೆ ಇನ್ನೂ ಏನಾದರೂ ಸಂಶಯಗಳಿದ್ರೆ ತಮ್ಮನ್ನು ಮಾತಾಡಿಸ್ಬೇಕಂದ್ರೆ ಎಲ್ಲಿ ಬಂದು ಭೇಟಿ ಆಗ್ಬೇಕ್ರಿ? ನಾನು ಇಜಾಪುರ ಜಿಲ್ಲಾ ಇಂಡಿ ತಾಲೂಕ ಬೆನಕನಹಳ್ಳಿ ರೀ. ಇಜಾಪುರ ಮತ್ತು ಇಂಡಿ ನೆಟ್ ನಡುವರ್ಕ ಇಜಾಪುರಿಂದ ಇಂಡಿ 50 ಕಿಲೋಮೀಟರ್ ಅದರಿ. 25 ಕಿಲೋಮೀಟರ್ ಅತರಗಾತೆ ಒಂದು ಊರದ. ಅತರಗಾದಿಂದ ಬಲ್ಕಿನ ಬಾಜು ತಾಂಬಾದ್ರ ಓಟಿಗೆ ಹೋದ್ರೆ 5 ಕಿಲೋಮೀಟರ್ ಬೆನಕನಹಳ್ಳಿ ಅದರಿ. ಆ ಬೆನಕನಹಳ್ಳಿ ಊರೊಳಗೆ ನಮ್ಮ ತೋಟ ಅದ. ನನ್ನ ಹೆಸರು ರಾಜಶೇಖರ ರೇವಣಸಿದ್ದಪ್ಪ. ನಿಂಬರಿಗೆ ನಿಸರ್ಗ ನಿಲಯ ಹಳೆ ನೆಟ್ಟಿಗೆ ಇರ್ತೀನಿ ರೀ. ನಾ ಅಲ್ಲಿ ಬೆನಕನಹಳ್ಳಿಯಿಂದ 3 ಕಿಲೋಮೀಟರ್ ಮೇಲೆ ದೂರ ಇರ್ತೀನಿ. ಅಲ್ಲಿ ತೋಟದಾಗೆ ಮನೆ ಮಾಡ್ಕೊಂಡಿದ್ದೀನಿ. ನನ್ನ ಫೋನ್ ನಂಬರ್ ಏನದ 8762482005. ಏನೋ ಹೇಳ್ರಿ ಫೋನ್ ನಂಬರ್. 8762482005. ಈ ಫೋನ್ ನೀವು ಸಂಜೆ ಮಾಡಿ 7-9 ತನಕ ಯಾವ ಆರು ಬೇಕಾದಕ್ಕೂ ಮಾಡ್ರಿ. ನಮ್ಮ ತೋಟಕ್ಕೆ ಭೇಟಿ ಕೊಡೋರಿದ್ರಂದ್ರೆ ಸೋಮವಾರ ಮಾತ್ರ ಬೇರೆ, ನಾ ಸಿಗ್ತೀನಿ ನಿಮಗೆ. ಒಳ್ಳೆಯ ಮಾಹಿತಿ ನೀಡಿದ್ರಿ. ಆದಾಗ್ಯೂ ಕೂಡ ಸಂದರ್ಶನ ಮುಗಿಸೋ ಮುಂಚೆ ಒಂದು ರೈತರಿಗೆ ತಮ್ಮ ಕಿವಿಮಾತೇನು? ಎಲ್ಲರೂ ಪ್ರಪಂಚಕ್ಕೆ ಬಂದ ಬಳಿಕ ದೇವರ ಪ್ರೀತಿಗೆ ಪಾತ್ರರಾಗೋನು, ಗೋವಾ ಆಧಾರಿತ ಕೃಷಿ ಮಾಡೋನು, ಎಲ್ಲರೂ ವಿಷಮುಕ್ತ ಆಹಾರ ಉಣನು, ಮತ್ತವರಿಗೆ ವಿಷಮುಕ್ತ ಆಹಾರ ಕೊಡೋಣತ್ತ ನಾನು ನಿಮ್ಮಲ್ಲಿ ಬಹಳ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ ರೀ. ಇದುವರೆಗೆ ನೈಸರ್ಗಿಕ ಕೃಷಿ ಕುರಿತು ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಮಾಹಿತಿ ನೀಡಿದ ತಮಗೆ ಆಕಾಶವಾಣಿ ವಿಜಯಪುರ ಕೇಂದ್ರದ ಪರವಾಗಿ ಹಾಗೂ ರೈತ ಬಾಂಧವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸರ್, ನಮಸ್ಕಾರ. ಬರೆದು ಸಂಗೀತ ನೀಡಿದ ತಾಳಿಯಿಲ್ಲದ ತವರು, ತಾಯಿ ಇಲ್ಲದ ತವರು ಚಿತ್ರದ ಹಾಡನ್ನು ಕೇಳಿದ್ರಿ. ರಾಜೇಶ್ ಕೃಷ್ಣನ್ ಅವರ ಚಿತ್ರ ಅವರ ಸ್ವರದಲ್ಲಿ ಮೂಡಿ ಬಂತು. ತಾಳಿಯ ಸೌಭಾಗ್ಯ ಚಿತ್ರದ ಹಾಡು ಇನ್ನೀಗ ಮೂಡಿ ಬರ್ತದೆ.